ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥಾ ಮಾಟಿ ಭೀ ತಂದುರುಸ್ತ ಥಾ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭಿ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್. ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ ಮೈ ಭಿ ಆಜ್ ಕೇ ಜರೂರ್ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಸ್ವಮಾರಾಟದ ಅನುಭವಗಳು ಈ ವಿಷಯವಾಗಿ ಶಿರಸಿ ಅಮ್ಲಿಕೊಪ್ಪದ ಆದಿತ್ಯ ಎನ್ ಹೆಗಡೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಆದಿತ್ಯ. ನಮಸ್ತೆ ಸರ್. ಆದಿತ್ಯ ಅವರು, ನಿಮಗೆ ಈ ತೋಟದಲ್ಲಿ ಸಾಕಷ್ಟು ಅನುಭವಗಳನ್ನು ಕೂಡ ಪಡೆದಿರಿ, ಸ್ವಲ್ಪ ಜಮೀನು ಅಂದ್ರೂ ಕೂಡ. ಏನೇನು ಬೆಳೆ ಬೆಳಿತೀರಿ ನೀವು? ನಮ್ದು ಟೋಟಲ್ 4 ಎಕರೆ ಇದೆ. ಅದರಲ್ಲಿ 1 ಎಕರೆ ತೋಟ ಮಾಡಿದ್ದೀವಿ, 1 ಎಕರೆ ಗದ್ದೆಗೆ ಹಾಕಿ ಬಿಟ್ಕೊಂಡಿದ್ದೀವಿ, 1 ಎಕರೆ ಹುಲ್ಲಿಗಿರುತ್ತೆ ಅಂದರೆ ದನದ ಮೇವಿಗಾಗಿ, ಬೇಸಿಗೆಯಲ್ಲಿ ಹುಲ್ಲಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, 1 ಎಕರೆ ಅದು ಮರ ಗಿಡಗಳೆಲ್ಲ ಇರೋದಕ್ಕಾಗಿ ಅದನ್ನು ಕಡಿದು ನಾಶ ಮಾಡೋದ್ರಿಂದ ನಮಗೆ ಹಾಳು ಅಂತ ಹೇಳ್ಬಿಟ್ಟು ಅದನ್ನು ಏನು ಮಾಡ್ದೇನೆ ಹಾಗೆ ಕಾಪಾಡ್ಕೊಂಡಿದ್ದೀವಿ. ಈಗ 1 ಎಕರೆ ಮಳೆಗಾಲದಲ್ಲಿ ಗದ್ದೆನ ಮಾಡ್ತೀವಿ. ಆ ಗದ್ದೆ ಕಟಾವು ಮುಗಿದ ಮೇಲೆ ದ್ವಿದಳ ಧಾನ್ಯ ಬೆಳಿತೀವಿ, ಅದ್ರ ಜೊತೆಗೆ ಕಬ್ಬನ್ನು ಹಾಕಿದ್ದೀವಿ ಖಾಲಿ ಜಾಗದಲ್ಲಿ. ಮತ್ತೆ 2 ವರ್ಷದಿಂದ ನಾನು ಕಲ್ಲಂಗಡಿ ಬೆಳೆ ಬೆಳೀತಾ ಇದ್ದೀನಿ, ಆ ಒಂದು 1/2 ಎಕರೆಯಲ್ಲೇನೆ. ಆ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಮಾರ್ಕೆಟ್ನಲ್ಲಿ ಯಾವ ರೇಟಿಗೆ ಸೇಲ್ ಆಗ್ತಾ ಇದೆಯೋ ಅದೇ ರೇಟಿಗೆ ಮಾರೋದ್ರಿಂದ ನಮಗೆ ಇನ್ಕಮ್ಮು ಜಾಸ್ತಿ ಆಗುತ್ತೆ. ಕೆಲವೊಂದು ರೈತರುಗಳು ಏನು ಮಾಡ್ತಾರೆ ಅಂದರೆ ಮಧ್ಯವರ್ತಿ ಕೈ ಕೊಡ್ತಾರೆ, ಆವಾಗ ಅವರಿಗೆ ಲಾಸ್ ಆಗಿ ತೋರಿಸ್ತಾ ಇರುತ್ತೆ ಬೆಳೆದಿರೋದು. ನಾನು ಹೇಳೋದು ರೈತರಲ್ಲಿ ಏನು ಅಂದರೆ, ನಾವು ಬೆಳೆದಿರೋ ಉತ್ಪನ್ನನ ಕಿರು ಜಮೀನಲ್ಲಿ ಬೆಳೆದವರು ನಾವೇ ಸ್ವಂತ ಮಾರಿದಾಗ ಲಾಭನ ಜಾಸ್ತಿ ತಗೊಳ್ಬೋದು. ಈ ಖರ್ಚು ಎಷ್ಟು ಮಾಡಿದೀವೋ ಅಷ್ಟನ್ನೇ ಲಾಭನೂ ತಗೊಳಂತ ಒಂದು ಮಾರ್ಕೆಟ್ ನಿಲ್ಲುತ್ತೆ. ಕೆಲವೊಂದು ಟೈಮು ಡಿಮ್ಯಾಂಡ್ ಇದ್ದಾಗ, ಕೆಲವೊಂದು ಸರಿ ಟೈಮು ಡಿಮ್ಯಾಂಡ್ ಇರಲ್ಲ, ಅವಾಗ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಆ ಥರದಲ್ಲಿ ನಡೀತಾ ಇರುತ್ತೆ. ನಾನೀಗ 2 ವರ್ಷದಿಂದ ಕಬ್ಬನ್ನು ಬೆಳೆಯೋ ಪದ್ಧತಿನ ಚೇಂಜ್ ಮಾಡಿದ್ದೀನಿ. ಹಲವು ಜನಗಳಿಂದ ತಿಳ್ಕೊಂಡು ನಮ್ಮ ಸೈಡೆಲ್ಲ ತುಳಸಿ ಮದುವೆಯಲ್ಲಿ ಕಬ್ಬನ್ನ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಕಬ್ಬು ದಪ್ಪ ಬರಬೇಕು, ಹೈಟ್ ಇರಬೇಕು, ಸ್ಟ್ರೇಟ್ ಇರಬೇಕು, ಅದರಲ್ಲಿ ಯಾವ ಥರ ಮೆಥಡಲ್ಲಿ ಬೆಳೆದ್ರೆ ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಹಲವು ಜನಗಳ ಹತ್ರ ಮಾತಾಡಿ ಚರ್ಚೆ ಮಾಡಿ ಆ ವಿಧಾನದಲ್ಲಿ ಕಬ್ಬನ್ನು ಬೆಳೆದಿದ್ದೀನಿ. ಹಿಂದಿನ ವರ್ಷ ನಾನು ಅದನ್ನು 7,000 ರೂಪಾಯಿ ಖರ್ಚು ಮಾಡಿ 20,000 ರೂಪಾಯಿನ ಇನ್ಕಮ್ ಮಾಡಿದ್ದೀನಿ. ನಾನೇ ಸ್ವಂತ ಮಾರಿದಾಗ ಖರ್ಚು ಬಂದಿರೋದು ಬರೀ 7,000 ರೂಪಾಯಿ ನನಗೆ. ಆ ಪದ್ಧತಿಯಲ್ಲಿ ಮಾಡಿದಾಗ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನಾವು ಬಾಳೆ ಹಾಕ್ಕೊಳ್ತೀವಿ. ಬಾಳೆ ಎಲೆ ಹಬ್ಬದ ಟೈಮ್ನಲ್ಲಿ ಹೋಗುತ್ತೆ, ಆಗ ಕುಡಿಬಾಳೆಗೆ ಡಿಮ್ಯಾಂಡ್ ಇರುತ್ತೆ, 5 ರೂಪಾಯಿವರೆಗೂ ಕುಡಿಬಾಳೆ ಹೋಗುತ್ತೆ. ನಾವು ಕುಡಿಬಾಳೆ ಮೇಲೆ ಇಂಟ್ರೆಸ್ಟ್ ಮಾಡಬೇಕು, ಸಾದ ಬಾಳೆಯನ್ನು ಕೊಡ್ಲಿಕ್ಕೆ ನೋಡಬಾರ್ದು. ಅದು ಸಹಿತ ಮಾರ್ಕೆಟಲ್ಲಿ ಯಾವಾಗ ಹೋಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆ ಥರದಲ್ಲಿ ಆಗ್ತಾ ಇರುತ್ತೆ. ಮತ್ತು ನಾನು ತೆಂಗು ಎಲ್ಲ ಮಾಡ್ಕೊಂಡಿದ್ದೀವಿ, ಬಾಕಿಯವ್ರದ್ದೆಲ್ಲ 10-15 ವರ್ಷದವರೆಗೂ ಕಾಯಿ ಬರದೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಾವು ತೆಂಗಿನ ಮರದ ಮೇಲೆ ಅತಿಯಾಗಿ ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋದನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ವರ್ಷಕ್ಕೆ ಅದಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಉಪಿಸ್ಬೇಕು ಅಂತ ಹೇಳಿಬಿಟ್ಟು 5-6 ವರ್ಷಕ್ಕೆ ಫಸಲು ಬಂದಿದೆ. ಅದು ಬೇಕಾದ್ರೆ ನಮ್ಮ ಮನೆಗೆ ಬಂದು ಬೇಕಾದರೂ ಜಮೀನಲ್ಲಿ ನೋಡ್ಬೋದು. ಏನು ಮಾಡಿದ್ರೆ ಇಲ್ಲಿ ಅಂದರೆ ಅದಕ್ಕೆ ಬುಡ ಮಾಡೋದು ಮತ್ತು ಜೀವಾಮೃತ ಕೊಡೋದು, ಈ ದನದ ಸಗಣಿ ಗೋಮೂತ್ರ ಲಿಕ್ವಿಡ್ ಮಾಡಿಬಿಟ್ಟು ವರ್ಷಕ್ಕೆ ಒಂದು 200-300 ಲೀಟರ್ನ ಕೊಡಬೇಕು. 6 ತಿಂಗಳಿಗೆ ಒಂದೊಂದು ಗಿಡಕ್ಕೆ 500-600 ಲೀಟರ್ ಕೊಟ್ಟಾಗ ಅದು ಅತಿಯಾಗಿ ಗೊಬ್ಬರ ತಗೊಂಡು ಚೆನ್ನಾಗಿ ಬೆಳೆದು ಅದರಲ್ಲಿ ಸಿಂಗಾರ ಬಂದು ಕಾಯಿ ನಿಲ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ 5-6 ವರ್ಷದಲ್ಲೇ. ಇಲ್ಲ ಅಂದರೆ ಟೈಮ್ ಭಾಳ ತಗೊಳ್ತಾ ಹೋಗುತ್ತೆ. 3 ವರ್ಷಕ್ಕೆ ಪೀಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಸಸಿಗಳನ್ನು ಕೊಡ್ತಾರೆ. ಅದಕ್ಕೆ ನಾವು ಆಗತಿ ಮಾಡಿದಾಗ ಮಾತ್ರ ಬರೋದು, ಇಲ್ಲ ಅಂದ್ರೆ ಅದು ಬರಲ್ಲ. ಯಾಕಂದ್ರೆ ಅದು ನಾನು ಸ್ವಂತ ನಿಂತು ಮಾಡಿದಾಗ ಗೊತ್ತಾಗಿರೋದು ನನಗೆ ಕೃಷಿಯಲ್ಲಿ. ನಾನು ನಮ್ಮ ತಂದೆಯವರ ಅನುಭವದಲ್ಲಿ ತಿಳ್ಕೊಂಡು ಅದರಂತೆ ನಾನು ಮಾಡಿ ಅದರಲ್ಲಿ ಕೊರತೆ ಇರೋದ್ರನ್ನ ಬೇರೆಯವ್ರ ಹತ್ರ ಕೇಳ್ಕೊಂಡು ಮಾಡಿರೋದು. ಅದು ಹಾಕ್ಬೇಕಾದಾಗ ಏನ್ ಗಮನಿಸಬೇಕು, ಎಲ್ಲಿ ಹಾಕ್ಬೇಕು, ಎಷ್ಟು ಹಾಕ್ಬೇಕು? ಈಗ ತೆಂಗಿಗಾದ್ರೆ ದೀರ್ಘಾವಧಿ ಬೆಳೆ ಅಂದ್ರೆ 30-40 ವರ್ಷಗಳ ನಿಲ್ಲಂತ ಒಂದು ಮರ. ಅದಕ್ಕೆ ನಾವು 3 ಫೂಟ್ ಉದ್ದ 3 ಫೂಟ್ ಅಗಲ 3 ಫೂಟ್ ಕಂತ ಆ ಪ್ರಮಾಣದಲ್ಲಿ ಗುಂಡಿ ತೋಡಿ ನೀರು ನಿಲ್ದೆ ಇರೋ ಜಾಗ, ಇಳಿಜಾರು ಪ್ರದೇಶ ಆಗಬೇಕು. ಇಲ್ಲಾಂದ್ರೆ ಸ್ವಲ್ಪ ಕಲ್ ಕಲ್ ತರ ಇದ್ರು ತೊಂದರೆ ಇಲ್ಲ ತೆಂಗಿನ ಮರಕ್ಕೆ, ಅಂತ ಜಾಗದಲ್ಲೂ ಮಾಡ್ಬೋದು. ಯಾಕಂದ್ರೆ ನಾವು ಮಾಡಿದೀವಿ ಸ್ವಂತ ಅನುಭವದಲ್ಲಿ. ಈಗ ನಮ್ದು ಸ್ವಲ್ಪ ಗದ್ದೆಯಲ್ಲಿ ನೀರು ನಿಲ್ಲಂತ ಜಾಗದಲ್ಲಿ ಮಾಡಿದ್ವಿ, ಅಲ್ಲಿ ಸ್ವಲ್ಪ ಕೊರತೆ ಆಗಿದೆ ಅಂದ್ರೆ ಚೆನ್ನಾಗಿ ಇದ್ದು ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಅಂಟು ಮಣ್ಣಿರುತ್ತೆ, ಬೇರು ಸ್ಪೀಡ್ ಆಗಿ ಹೋಗಲ್ಲ, ಗ್ರೋತ್ ಆಗಲ್ಲ. ಅದೇ ಸ್ವಲ್ಪ ಗೊಚ್ಚು ಇಳಿಜಾರು ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ತೆಂಗಿನ ಮರ ಸ್ಪೀಡ್ ಆಗಿ ಗ್ರೋತ್ ಆಗುತ್ತೆ. ನಾವು ಈ ತರ ಅದನ್ನ ಜೀವಾಮೃತವನ್ನು ಕೊಟ್ಟಾಗ ಅದನ್ನ 6 ತಿಂಗಳಿಗಂತೂ ನಾವು ಒಂದ್ಸತ್ ಕೊಡ್ಲೇಬೇಕು. 200 ಲೀಟರ್ ಅಂದ್ರೆ 700 ಲೀಟರ್ನ ಜೀವಾಮೃತ ಮಾಡಿ ಕೊಡಬೇಕು. ಕೊಟ್ಟಾಗ ಅದು ಚೆನ್ನಾಗಿ ಗೊಬ್ಬರ ತಗೊಂಡು ಬೆಳೆಯುತ್ತೆ, ಮತ್ತೆ ಮರನೂ ದಪ್ಪ ಸೈಜ್ ಬರುತ್ತೆ. ಆ ದಪ್ಪ ಸೈಜ್ ಬಂದಾಗ ಅದು ತನ್ನಿಂದಾನೇ ಸಿಂಗಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ 5 ವರ್ಷದಿಂದಾನೆ. ಆ ಥರದಲ್ಲಿ ನಾವು ಮಾಡಿದ್ದೀವಿ, ಬರ್ತಾ ಇದೆ. ನಾವೀಗ ನಮ್ದು ಡಿವೈಡ್ ಆಗಿರೋದು, ನಾವು ಫ್ಯಾಮಿಲಿಯಲ್ಲಿ ನಮ್ದು ಡಿವೈಡ್ ಆಗಿ ಒಂದು 6-7 ವರ್ಷ ಆಗಿದೆ. ಹಾಗೆ ಆ ಟೈಮ್ನಲ್ಲಿ ಮಾಡಿರೋಂಥ ಸ್ಟಾರ್ಟಿಂಗ್ನಲ್ಲಿ ನೆಟ್ಟಿರೋಂಥ ಗಿಡಗಳೆಲ್ಲ ಇವಾಗ ನಮಗೆ ಕಾಯಿ ಕೊಡ್ತಾ ಇದೆ. ನಾವು ಬೇರೆಯವ್ರ ಹತ್ರ ಕಾಯಿ ತಗೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇಲ್ಲ. ಅದಕ್ಕಾಗಿ ನಮಗೆ ಸ್ವಂತ ಅನುಭವ ಇರೋದೀಗ. ಮತ್ತೆ ತೆಂಗಲ್ದೆ ಅಡಿಕೆ ಕೂಡ ಬೆಳೀತೇವೆ. ಹೌದು, ಅಡಿಕೆನೂ ಹಾಕಿದ್ದೀವಿ. ರೈತರಿಗೆ ನಾನು ಒಂದು ಹೇಳೋದಂದ್ರೆ, ಗದ್ದೆನ ತುಂಬಿ ತೋಟ ಮಾಡಬಹುದು ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾಡ್ತಾರೆ. ಆದ್ರೆ ಎಲ್ಲಾ ತರದ ಗದ್ದೆಗಳಲ್ಲೂ ಮುಚ್ಚಿ ತೋಟನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಅಲ್ಲಿ ನೀರು ನಿಂತ್ಬಿಟ್ಟು ಅಡಿಕೆ ಮರಕ್ಕೆ ಜೌಳು ಅಂತ ಹೇಳ್ತೀವಿ, ಅದಾದಾಗ ಅಡಿಕೆ ಮರ ಗ್ರೋತ್ ಆಗಲ್ಲ. ಗ್ರೋತ್ ಆದ್ರೂ ಸಹಿತ ನಾಳೆ ಒಂದ್ ದಿವಸ ಸಮಸ್ಯೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ವಿಚಾರ ಮಾಡಿ ನೀರು ಚೆನ್ನಾಗಿ ಜಾರ್ ಹೋಗುತ್ತೆ ಹೇಳಾದ್ರೆ ಮಾತ್ರ ಹಾಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಈ ಗದ್ದೆ ಎಲ್ಲರೂ ಮುಚ್ಚಿಬಿಟ್ಟು ತೋಟ ಮಾಡ್ತಾ ಇದ್ದಾರೆ, ಆ ಥರ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನೀರು ಕರೆಕ್ಟಾಗಿ ಜಾರ್ ಹೋಗುತ್ತೆ ಹೇಳಾದ್ರೆ ಮಾತ್ರ ಮಾಡ್ಕೊಳ್ಬೇಕು. ಅದರಲ್ಲಿ ನಮ್ದೊಂದು ಸ್ವಲ್ಪ ತೊಂದರೆ ಆಗಿದೆ. ಏನು ತೊಂದರೆ ಆಗಿದೆ ಇಲ್ಲಿ? ಅದು ನೀರು ನಿಲ್ಲುತ್ತೆ. ಅಡಿಕೆ ಮರಕ್ಕೆ ಎಷ್ಟೇ ಗೊಬ್ಬರ ಕೊಟ್ಟರೂ ಸಹಿತ ಆ ಜೌಳು ಅಂತ ಹೇಳ್ತೀವಿ, ಆ ನೀರಿನ ಪ್ರಮಾಣ ಜಾಸ್ತಿ ಆದಾಗ, ಈಗ ನಮ್ಗೆ ಹಾಗೆ ನಾವು ಮಳೆಯಲ್ಲಿ ಇಡೀ ದಿವಸ ನಿಂತರೆ ಥಂಡಿ ಆಗುತ್ತೆ ಮರು ದಿವಸನೇ, ಅದೇ ಥರ ಗಿಡಕ್ಕೆ 3-4 ತಿಂಗಳುಗಟ್ಟಲೆ ನೀರು ನಿಂತಾಗ ಥಂಡಿ ಆಗಿ ಅದು ಗ್ರೋತ್ ಆಗಲ್ಲ, ಕೆಂಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಗಳೆಲ್ಲ. ಅದು ಎಲ್ಲೋ ಆದರೆ ಅದು ಆರೋಗ್ಯವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಆಗ್ಬಿಡ್ತು. ಹೇಳಿದ್ರೆ ಫುಲ್ ಗ್ರೀನ್ ಇರಬೇಕು, ಮತ್ತೆ ಬುಡ ದಪ್ಪಗಾಗಿ ಹೋಗ್ತಾ ಇರಬೇಕು. ಬುಡದಿಂದ ತಲೆವರೆಗೂ ಒಂದೇ ಪ್ರಮಾಣದಲ್ಲಿ ಇರಬೇಕು ಅಡಿಕೆ. ಆ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಅದು ಸಿಂಗಾರ ಬಂದ್ಬಿಟ್ಟು 5-6 ವರ್ಷಕ್ಕೆ ನಮಗೆ ಫಸಲು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ದು ಫಸಲು ಬರ್ತಾ ಇದೆ, ಬರ್ತಾ ಇಲ್ಲ ಅಂತಲ್ಲ. ಮಾಮೂಲಿ ನಮ್ಮ ಜಮೀನಲ್ಲಿ ಇಳಿಜಾರು ಪ್ರದೇಶ ಗೊಚ್ಚು ಮಣ್ಣಲ್ಲಿ ತೋಟ ಮಾಡಬೇಕು ಅಂತ ಹೇಳ್ತಾರೆ. ಆ ಜಾಗಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ. ಈಗ ರೈತರು ಭತ್ತ ಬೆಳೆಯುವಂತ ಪ್ರದೇಶದೊಳಗೆ ಹೊರಗಿಂದ ಮಣ್ಣು ತಂದು ಹಾಕಿ ಆ ರೀತಿ ಮಾಡ್ತಾ ಇದಾರ? ಇಲ್ಲ ಇಲ್ಲ ಇಲ್ಲ, ಅದು ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಸೈಡ್ ಅಲ್ಲೂ ಸ್ವಲ್ಪ ಅಂಟು ಮಣ್ಣು ಅಂತ ಬರುತ್ತೆ, ಕೊಟ್ಟಿ ಮಣ್ಣು ಅಂತ ಹೇಳ್ತಾರೆ. ಅದು ಗದ್ದೆಗೇನು ತೊಂದರೆ ಇಲ್ಲ. ಆ ಜಾಗದಲ್ಲಿ ತೋಟ ತೆಂಗು ದೀರ್ಘಾವಧಿ ಬೆಳೆ ಮಾಡಿದಾಗ ಮಾತ್ರ ತೊಂದರೆ ಆಗೋದು. ಅದ್ರ ಬೇರು ಆಳವಾಗಿ ಹೋಗ್ಬೇಕು, ಆಳವಾಗಿ ಹೋಗೋಕೆ ಅದು ಬಿಡಲ್ಲ, ಮಣ್ಣು ಗಟ್ಟಿ ಇರುತ್ತೆ, ಬೇರಿನ ಮುಖನ ಅದು ಗ್ರೋತ್ ಮಾಡ್ಲಿಕ್ಕೆ ಕೊಡಲ್ಲ, ಟೈಟ್ ಆಗಿ ನಿಲ್ಸ್ಬಿಡುತ್ತೆ. ಆಹಾರ ಜಾಸ್ತಿ ತಗೊಳ್ಲಿಕ್ಕೆ ಆಗ್ದೇನೆ ದೀರ್ಘಾವಧಿ ಬೆಳೆ ಮರಗಳು ಇದು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಾ ಇರ್ತದೆ. ಈಗ ಮತ್ತೆ ಆ ಸಮಸ್ಯೆ ನಮ್ಮಲ್ಲಿ ಇದೆ, ಮುಂದೆ ಸುಧಾರಣೆ ಮಾಡಬೇಕು ಅಂತೇಳಿದ್ರಲ್ಲ, ಹೇಗೆ ಸಾಧ್ಯ? ಅದು ತೋಟದ ಸುತ್ತಲೂ ಇವಾಗ ನಾವು ಗಟಾರ ಅಂತ ಮಾಡ್ತೀವಿ, ಅದೀಗ ನಮ್ದು 2 ಫುಟ್ ಆಗಲ್ಲ, 2 ಫುಟ್ ತಗ್ಗ ಇದೆ, ಅದು ಈಗ 3-4 ಫುಟ್ ತಗ್ಗ ಮಾಡಬೇಕು. ಅವಾಗ ನೀರು ಸ್ಪೀಡ್ ಆಗಿ ಹರಿದೋಗುತ್ತೆ. ಈಗ ಒಳಗಡೆ ಇರೋಂಥ ನೀರಿನ ಪ್ರಮಾಣ ಹಸಿರಿ ಆ ಗಟಾರದ ಮೂಲಕ ಪಾಸ್ ಆಗುತ್ತೆ, ಆಗ ಅದು ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿದವರು ನನಗೆ ಹೇಳಿದ್ದಾರೆ. ಆ ಥರ ಮಾಡಬೇಕು. ಅದು ಬಸಿಗಾಲುವೆ, ಬಸಿಗಾಲುವೆ ಹಾ, ಮಧ್ಯದಲ್ಲಿ ಬರುವಂಥ ಕಾಲುವೆ, ಆಮೇಲೆ ಸುತ್ತಲು ಅಡಿಕೆ ಮರದ ಪಕ್ಕದಲ್ಲಿ ಒಂದು ಕಾಲುವೆ ಮಾಡ್ತೀವಿ, 2 ಮರದ ಮಧ್ಯದಲ್ಲಿ ಒಂದು ಕಾಲುವೆ ಮಾಡ್ತೀವಿ. ಅದು ಈಗ ನಮ್ದು 2 ಫುಟ್ ಕಂತ ಇದೆ, ಅದರಿಂದ 4 ಫುಟ್ ಕಂತ ಮಾಡಬೇಕು. ಆಗ ಬೇರಿನಕ್ಕಿಂತ ಕೆಳಗೆ ಹೋಗುತ್ತೆ ಗಟಾರ, ಅದರಲ್ಲಿ ನೀರು ಸೋಸಿ ಹೋಗುತ್ತೆ. ನಾವು ಬೇಸಿಗೆಯಲ್ಲಿ ಜೆಟ್ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ, ಮೇಲ್ಗಡೆಯಿಂದ ನೀರು ಆಯ್ತಾ ಇರುತ್ತೆ, ಸಮಸ್ಯೆ ಆಗಲ್ಲ, ನೀರು ಹಿಂಗೆ ಹಿಂಗೆ ಕೆಳಗಡೆ ಹೋಗ್ತಾ ಇರುತ್ತೆ. ಆದರೆ ಮಳೆಗಾಲದಲ್ಲಿ ನಿಲ್ಲಂಥ ನೀರು ಬೇರಿಗೆ ಸಮಸ್ಯೆ ಮಾಡುತ್ತೆ, ಕೋಲ್ಡ್ ಮಾಡಿ ಗಿಡಗಳೆಲ್ಲ ಹಳದಿ ಬಣ್ಣದಲ್ಲಿ ಟರ್ನ್ ಆಗ್ತಾ ಇರುತ್ತೆ. ಈಗ ನೀವು 1-1.5 ಎಕರೆ ಒಳಗೆ ತೋಟ ಮಾಡ್ತಾ ಇದ್ದೀರಿ, ಅದರೊಳಗೆ ತೆಂಗಿನ ತೋಟದೊಳಗೆ ಅಡಿಕೆ ಹಾಕ್ತಾರೆ, ಅಡಿಕೆ ತೋಟದಲ್ಲಿ ಮತ್ತೆ ಮಧ್ಯೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬಾಳೆ ಹಾಕ್ತಾರೆ, ಏಲಕ್ಕಿ ಹಾಕ್ತಾರೆ, ಕೋಕೋ ಹಾಕ್ತಾರೆ, ಮತ್ತೆ ಕಾಳುಮೆಣಸು ಬೆಳೀತಾರೆ, ಹಂಗೇನು ಮಾಡ್ಕೊಂಡಿದ್ದೀರಿ? ಹಾಂ, ಮಿಶ್ರ ಇವಾಗ ನಮ್ದು ಬರೀ 7-8 ವರ್ಷ ಆಗಿರೋದಕ್ಕಾಗಿ ನಾವೀಗ ಹಿಂದಿನ ವರ್ಷ ಕಾಳುಮೆಣಸಿನ ಬಳ್ಳಿ ಹಾಕಿದ್ದೀವಿ, ಕೋಕೋನು ಹಾಕಿದ್ದೀವಿ. ಅದು ಒಂದು ಟೈಮ್ ಅಡಿಕೆ ಮರ ದೊಡ್ಡಕ್ಕೆ ಆದ್ಮೇಲೆ ಅದನ್ನೆಲ್ಲ ಹಾಕಬೇಕು. ಈಗ ಸ್ಟಾರ್ಟಿಂಗ್ನಲ್ಲೇ ಅಡಿಕೆ ಸಸಿ ಸರಿ ಸಣ್ಣದಿರಬೇಕಿದ್ರೆ ನಾವು ಇದನ್ನು ನೆಡೋಕ್ಕೆ ಬರಲ್ಲ, ಯಾವುದು ಮೆಣಸಿನ ಬಳ್ಳಿ ನೆಡೋಕ್ಕೆ ಬರಲ್ಲ. ಕಡಿಮೆ ಅಂದರೂ 6-7 ವರ್ಷ ಟೈಮ್ ತೊಗೊಳ್ಬೇಕು. ಯಾಕಂದರೆ ಎಲೆ ಬಳ್ಳಿ ಆಗಿರ್ಬೋದು, ಕಾಳು ಮೆಣಸಿನ ಬಳ್ಳಿ ಆಗಿರ್ಬೋದು, ಅದು ಸ್ಪೀಡಾಗಿ ಗ್ರೋತ್ ಆಗುತ್ತೆ. ಅದು ಅದಕ್ಕೋಸ್ಕರ, ಇಲ್ಲ ಅಂದ್ರೆ ಅಡಿಕೆ ಮರ ತಗ್ಗ ಇರುತ್ತೆ, ಇದು ಬಳ್ಳಿ ಜಾಸ್ತಿ ಬೆಳೀತಾ ಇರುತ್ತೆ, ಹಾಗೂ ನಮ್ಗೆ ಅದನ್ನ ಫಸಲಿಗೆ ತೊಂದರೆ ಆಗುತ್ತೆ ನಮ್ಗೆ ಆ ತರದಲ್ಲಿ. ಈ ರೀತಿ ಬಹು ಬೆಳೆ ಹಾಕಿದಾಗ ಏನ್ ಅನುಕೂಲ? ಈಗ ಒಂದು ಜಮೀನಲ್ಲಿ ಕಡಿಮೆ ಅಂದ್ರೆ 5-6 ಬೆಳೆ ಬೆಳೆದಾಗ 3-4 ತಿಂಗಳಿಗೆ ಒಂದೊಂದು ಬೆಳೆ ರೈತನಿಗೆ ಸಿಗ್ತಾ ಇರುತ್ತೆ. ಆ ಸಿಗೋದನ್ನ ವ್ಯಾಪಾರ ಮಾಡೋದ್ರಿಂದ ಅವನೇ ಕೂತ್ ಮಾರ್ಬೋದು, ಅಥವಾ ಮಧ್ಯವರ್ತಿ ಕೊಟ್ಟಾಗಿಂದ ಅವನಿಗೆ ಒಂದು ಅಮೌಂಟ್ ಇಂದ ಟರ್ನ್ ಓವರ್ ಸಿಗುತ್ತೆ. ಈಗ ಅಡಿಕೆ ಬೆಳೆ ವರ್ಷಕ್ಕೆ ಒಂದೇ ಟೈಮು, ತೆಂಗು ಕಡಿಮೆ ಅಂದ್ರೆ ಈಗ ಒಂದೊಂದು ಮರದಲ್ಲಿ ನಮ್ಗೆ ಈಗ ನಮ್ ತಿಂಗಳ ತಿಂಗಳ ಸಿಗುತ್ತೆ. ಅದು ಹೆಂಗೆ ಅಂದ್ರೆ ಅದು ಬೆಳವಣಿಗೆ ಆಗ್ತಾ ಇರುತ್ತೆ, ಸಿಗ್ತಾ ಇರುತ್ತೆ. ಈಗ ಬಾಳೆ 8-9 ತಿಂಗಳು ಬೇಕಾಗುತ್ತೆ, ಕಬ್ಬು 9 ತಿಂಗಳು ಬೇಕೇ ಬೇಕು, ಅದು ಅಷ್ಟು ಟೈಮ್ ತಗೊಳುತ್ತೆ. ಈಗ ನಾನು ಗದ್ದೆ ಕಟಾವ್ ಆದ್ಮೇಲೆ ಕಲ್ಲಂಗಡಿ ಹಾಕೋದು, ದ್ವಿದಳ ಧಾನ್ಯ ಹಾಕೋದು ಯಾವುದೋ ಮಾಡ್ತೀನಿ, ಅದು 3 ತಿಂಗಳಿಗೆ ಸಿಗುತ್ತೆ. ಕಡಿಮೆ ಅಂದ್ರೆ 2 ಬೆಳೆ ಮಾಡ್ಬೋದು ಮಳೆಗಾಲ ಬರೋದೊಳಗಡೆ. ಆ ಥರ ಮಾಡಿದಾಗ ರೈತನಿಗೆ ಒಂದು ಟರ್ನ್ ಓವರ್ ಮಾಡಲಿಕ್ಕೆ ಒಂದು ಅಮೌಂಟ್ ಸಿಗುತ್ತೆ. ದೀರ್ಘಾವಧಿ ಬೆಳೆ ಹಾಕ್ಕೊಂಡಾಗ ವರ್ಷಕ್ಕೆ ಒಂದೇ ಸುತ್ತು, ವರ್ಷ ಪೂರ್ಣ ಕೆಲಸ ಮಾಡ್ತಾ ಇರ್ತಾನೆ. ವರ್ಷದ ತುದಿಯಲ್ಲಿ ವ್ಯಾಪಾರಕ್ಕೆ ಹೋದಾಗ ಅಮೌಂಟ್ ಏನಾದ್ರು ಕುಸಿತ ಆಯ್ತು ಆದರೆ ಅವನು ಖರ್ಚು ಮಾಡಿರೋ ಜಾಸ್ತಿ ಬಂದಿರೋ ಮೊತ್ತ ಕಡಿಮೆ ಆಗಿರುತ್ತೆ. ಆಗ ರೈತ ಕುಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. 3 ತಿಂಗಳ ಬೆಳೆ ಮತ್ತು 6 ತಿಂಗಳ ಬೆಳೆ ಹಾಕ್ಕೊಂಡಾಗ ದೀರ್ಘಾವಧಿ ಬೆಳೆಯಲ್ಲಿ ಕುಂಠಿತಗೊಂಡಿರುವ ಇದರಲ್ಲಿ ಅವನು ಒಂದು 3-6 ತಿಂಗಳ ಬೆಳೆಯಲ್ಲಿ ಒಂದು ಗೆಲುವನ್ನು ಕಾಣಬಹುದು ಅಂತ ಹೇಳಿ ನನ್ನ ಅನುಭವ. ಅದರ ಹಾಗೆ ತರಕಾರಿ ಹೂವಿನ ಬೆಳೆಗಳು ಇಂಥವು ತರಕಾರಿ ನಮ್ಮಲ್ಲಿ ನಾನು ಮಾಡಿಲ್ಲ. ಹೂವಿನ ಬೆಳೆನೂ ಮಾಡ್ತಾರೆ, ಆದರೆ ನಮ್ಮಲ್ಲಿ ಅಷ್ಟು ನಾನು ಇಂಟ್ರೆಸ್ಟ್ ಮಾಡಿಲ್ಲ. ಯಾಕಂದರೆ ಅದನ್ನು ನೋಡಿ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಅದನ್ನು ಪ್ರಯೋಗ ಮಾಡಿಲ್ಲ. ಇನ್ನುವ ಮನೆಗೆ ಬೇಕಾಗಿರೋದನ್ನೆಲ್ಲ ಹಾಕ್ಕೊಳ್ತೀವಿ. ಅಂದರೆ ಈಗ ವ್ಯಾಪಾರ ರೈತರಿಗೆ ಸಾಮಾನ್ಯವಾಗಿ ಬೆಳೆದಂಥ ಬೆಳೆಯನ್ನ ನಮಗೆ ಸರಿಯಾದಂಥ ಬೆಲೆ ಸಿಗಲ್ಲ, ಟೈಮಲ್ಲಿ ಬೆಲೆ ಕುಸಿತವು, ಅಡ್ಡದಿಡ್ಡಿ ಕೇಳ್ತಾರೆ, ಮತ್ತು ನಮಗೆ ಕುಂತು ಮಾರೋಕ್ಕಾಗಲ್ಲ, ಇಟ್ರೆ ಕೆಟ್ಟ ಹೋಗವು, ಇಂಥವೆಲ್ಲ ಸಮಸ್ಯೆ ಇದಾವೆ. ನೀವು ಇದರ ಸಮಸ್ಯೆಯನ್ನು ಮನಗಂಡು ಬೆಳೆದಂಥ ಉತ್ಪನ್ನವನ್ನು ನೀವೇ ಕುಂತು ಮಾರಾಟ ಮಾಡ್ತೀರಿ, ಎಷ್ಟು ವರ್ಷದಿಂದ? 4 ವರ್ಷ ಆಯಿತು ಆ ಥರ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ರೈತರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ನಮ್ಮದು 4 ಎಕರೆ ಮಾತ್ರ ಇದೆ, ಕೆಲವೊಬ್ರದ್ದು 10 ಎಕರೆ 20 ಎಕರೆ ಇರುತ್ತೆ. ಈಗ ನೀವು ಒಂದೇ ಬೆಳೆನ ಹಾಕ್ಕೊಂಡಿರ್ತೀರ ಅಂತ ಇಟ್ಕೊಳ್ಳೋಣ, ಯಾವುದೊಂದು ಜೋಳನ, ನೀವು ಜೋಳನ ಅಷ್ಟುದಕ್ಕೂ ಹಾಕ್ಕೊಂಡಾಗ ಆ ಥರ ತೊಂದರೆ ಆಗೋದು ಅವರಿಗೆ. ಮಿಶ್ರ ಬೆಳೆ ಬೆಳೆದಾಗ ಅವ್ರಿಗೆ ಆ ರೀತಿ ತೊಂದರೆ ಆಗಲ್ಲ. ಜೋಳ 1 ಎಕರೆ ಹಾಕ್ಕೊಂಡ್ರು, ಕಬ್ಬು ಹಾಕ್ಕೊಂಡ್ರು, ಬಾಳೆ ಹಾಕ್ಕೊಂಡ್ರು, ಅವರೆಲ್ಲ ಆಯಾ ಬೆಳೆ ಒಂದೊಂದು ಟೈಮ್ನಲ್ಲಿ ಬರ್ತಾ ಇರುತ್ತೆ. ಅದರನ್ನು 1-3 ತಿಂಗಳಿಗೆ ಬರೋದು, 6 ತಿಂಗಳಿಗೆ ಬರೋದು, ಆ ಥರ ಮಾಡಿ ರೊಟೇಟ್ ಮಾಡಿ ಮಾರಿದಾಗ ಅವ್ರಿಗೇನು ಸಮಸ್ಯೆ ಆಗಲ್ಲ. ಒಂದು ಕೆಲವೊಂದು ಟೈಮು ಈಗ ಜೋಳ ಹಿಂದಿನ ವರ್ಷ ಚೆನ್ನಾಗಿ ರೇಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಈ ವರ್ಷ ಎಲ್ಲರೂ ಜೋಳ ಬೆಳೀತಾರೆ, ಜೋಳ ಮಾರ್ಕೆಟು ಅವಾಗ ಕುಗ್ಗುತ್ತೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಶುಂಠಿ ಹಾಕ್ತಾರೆ, ಈ ವರ್ಷ ಕ್ವಿಂಟಲ್ಗೆ 7,000-8,000 ಹೋಗ್ತಾ ಇರುತ್ತೆ. ಮುಂದಿನ ವರ್ಷ ಹಿಂದಿನ ವರ್ಷ ಚೆನ್ನಾಗಿ ರೇಟ್ ಬಂದಿತ್ತು ಹೇಳ್ಬಿಟ್ಟು ಈ ವರ್ಷ ಎಲ್ಲರೂ ಶುಂಠಿ ಹಾಕ್ಕೊಳ್ತಾರೆ. ನಮ್ಮ ಕಡೆ ನಾನು ತುಂಬ ಜನ ನೋಡಿದ್ದೀನಿ, ಈ ವರ್ಷ ಯಾರು ಜೋಳನೇ ಹಾಕಿಲ್ಲ, ಎಲ್ಲರೂ ಶುಂಠಿಯಲ್ಲ ಇದ್ದಾರೆ. ಯಾಕಂದರೆ ಹಿಂದಿನ ವರ್ಷ ರೇಟು ಜಾಸ್ತಿ ಆಗಿತ್ತು, ಈ ವರ್ಷ ಎಲ್ಲರೂ ಶುಂಠಿಯಲ್ಲಿದ್ದಾರೆ. ಈ ವರ್ಷ ಶುಂಠಿ ಮಾರ್ಕೆಟು ಡೌನ್ ಆಗುತ್ತೆ. ಎಲ್ಲರೂ ಬೆಳೆದಿರೋ ರೈತರನ್ನು ತಗೊಂಡೋಗಿ ಮಂಡಿ ಹಾಕಿದಾಗ ಅಥವಾ ಎಲ್ಲೋ ಮಾರಲಿಕ್ಕೆ ಹೋದಾಗ ಅವ್ರಿಗೆ ರೇಟ್ ಸಿಗದೇನೆ ಕುಗ್ಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ ಅಂದರೆ ಅವರಿಗೊಂದು ಸಣ್ಣ ಐಡಿಯಾ ಅಂದರೆ ಒಂದು ಅರ್ಧನ ಹೋಲ್ಸೇಲಿಗೆ ಕೊಟ್ಬಿಟ್ಟು ಅರ್ಧ ಇವರೇ ಕೂತು ಮಾರ್ಬೋದು. ಆ ಥರದಲ್ಲಿ ಮಾರಿದಾಗಲೂ ಇವರು ಲಾಭ ತೊಗೊಳ್ಬೋದು. ಏನು ಎಂ ಆರ್ ಪಿ ರೇಟಿಗೆ ಸೇಲ್ ಆಗ್ತಾ ಇದೆಯೋ ಅದೇ ರೇಟಿಗೆ ಇವರು ಮಾರ್ಬೋದು. ಈಗ 40 ರೂಪಾಯಿ ಕೆಜಿನೋ 30 ರೂಪಾಯಿ ಕೆಜಿ ಹೋಗ್ತಾ ಇದೆ ಅಂದರೆ ಅದೇ ಕೆಜಿ ತೂಕದಲ್ಲೇ ಮಾರ್ಕೆಟಲ್ಲಿ ಸಂತೆನೋ ಅವರು ಸುತ್ತಮುತ್ತಲಿನಲ್ಲಿ ವಾರದಲ್ಲಿ 2-3 ಸಂತೆ ಅಂತೂ ಸಿಕ್ಕೇ ಸಿಗುತ್ತೆ ಅವರಿಗೆ. ಯಾಕಂದರೆ ಈಗ ನಾನೇ ಇಲ್ಲಿ ನಿಯರಲ್ಲಿ ಸಿದ್ದಾಪುರ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಇರೋದು. ಸಿದ್ದಾಪುರದಲ್ಲಿ ಒಂದು ಬುಧವಾರ ಸಂತೆ ಆಗುತ್ತೆ, ಸಿರ್ಸಿಯಲ್ಲಿ ಮಂಗಳವಾರ ಆಗುತ್ತೆ, ಸಾಗರದಲ್ಲಿ ಗುರುವಾರ ಆಗುತ್ತೆ. ಅಂದರೆ ಒಂದು 30-40 ಕಿಲೋಮೀಟರ್ ದೂರದಲ್ಲಿ ಓಡಾಡಿಕೊಂಡು ಮಾರ್ಕೊಂಡು ಬರ್ಬೋದು. ಯಾರಾದರೂ ಒಂದು ಗಾಡಿ ಟಚ್ ಮಾಡಿಕೊಂಡು ತಗೊಂಡೋಗಿ, ಯಾಕಂದರೆ ನಾನೀಗ ಮಾಡ್ತಾ ಇದ್ದೀನಿ ಆ ವ್ಯಾಪಾರನ, ಆ ಅನುಭವದ ಮೇಲೆ ಹೇಳ್ತೀನಿ. ಈಗ ನಾವು ಹೋಲ್ಸೇಲ್ನಲ್ಲಿ ಮಾರಾಟ ಮಾಡೋದಕ್ಕೂ ನಾವೇ ಕುಂತು ಮಾರಾಟ ಮಾಡೋದಕ್ಕೂ ಎಷ್ಟು ಲಾಭದ ಬರುಕಿದೆ ಅಂತ? ಅದರಲ್ಲಿ 50-55% ಹೆಚ್ಚು ಕಮ್ಮಿ ಇರುತ್ತೆ, ವೇರಿಯೇಷನ್ ಆಗುತ್ತೆ. ಈಗ ಹೋಲ್ಸೇಲಲ್ಲಿ 25 ರೂಪಾಯಿ ಖರೀದಿ ಆಗಿದೆ ಅಂದರೆ ನಾವು ಮಾರ್ಕೆಟಲ್ಲಿ ಅದರನ್ನು 40-50 ರೂಪಾಯಿ ವ್ಯಾಪಾರ ಮಾಡ್ತಾ ಇರ್ತೀವಿ. ಯಾಕೆ ವ್ಯಾಪಾರ ಮಾಡ್ತಾ ಇರ್ತೀವಿ ಅಂದರೆ ನಾನೇ ಮಾರಿದ್ದೀನಿ, ಅವ್ರು ಯಾಕೆ ಮಾರ್ತಾರೆ ಅಂದರೆ ಅಲ್ಲಿ ಮುಂಗಾಲಂತ ಹೋಗ್ತಾ ಇರುತ್ತೆ ತೂಕದಲ್ಲಿ, ಆಮೇಲೆ ಡ್ಯಾಮೇಜಸ್ ಬರುತ್ತೆ ಅದರಲ್ಲೇ, ಹುಳ ತಿಂದಿರೋದಾಗಿರಲಿ ಅದರನ್ನೆಲ್ಲ ಆರಿಸ್ಬೇಕಾಗುತ್ತೆ ಕೆಲವೊಂದು ಟೈಮ್. ಅದು ರೈತ ಏನು ಮಾಡ್ತಾನೆ ಅಂದರೆ ಕೊಯ್ಯೋದು ಚೀಲ ತುಂಬು ಅಥವಾ ಏನೋ ಒಂದು ಪಾರ್ಸಲ್ ಮಾಡಿ ತಂದು ಕೊಡ್ತಾನೆ, ಅವನು 1 ಕ್ವಿಂಟಲ್ 2 ಕ್ವಿಂಟಲ್ ಕೊಟ್ಟಿರ್ತಾನೆ, ಆ ಅಮೌಂಟಿಗೆ ತಗೊಂಡೋಗಿರ್ತಾನೆ. ತಗೊಂಡು ಇಲ್ಲಿ ಮಾರಬೇಕಾದ್ರೆ ಏನಾಗುತ್ತೆ ಅಂದರೆ ವ್ಯಾಪಾರದ ಇವನಿಗೆ ಅದರಲ್ಲಿ ಕ್ಲೀನ್ ಮಾಡಿ ಅದರನ್ನೆಲ್ಲ ನೋಡಿಬಿಟ್ಟು, ಆಮೇಲೆ ಈಗ ಒಂದು 1/2 ಕೆಜಿ ಕೊಡಬೇಕಾದ್ರೆ ಅಂದರೆ 500 ಗ್ರಾಮೇ ಕೊಡೋಕ್ಕೆ ಬರೋಲ್ಲ, 550 ಗ್ರಾಮರು ಹಾಕಬೇಕು ಇಲ್ಲ 600 ಗ್ರಾಮ್ ಆದರೂ ಹಾಕಬೇಕು. ಅಲ್ಲಿ 100 ಗ್ರಾಮ್ ಹೋದ್ರೂ ನಾವು 10 ಕೆಜಿ ತೊಗೋದೊಳಗಡೆ 1 ಕೆಜಿ ಮೈನಸ್ ಆಗಿರುತ್ತೆ. ನೋಡಲಿಕ್ಕೆ ಇವನು 25 ರೂಪಾಯಿ ತೊಗೊಂಡು 50 ರೂಪಾಯಿ ಮಾರ್ದ 40 ರೂಪಾಯಿ ಮಾರ್ದ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ, ಆದರೆ ಅವನಿಗೆ ಸಿಗೋದು ಲಾಸ್ಟಿಗೆ ತೂಕದ ಮೇಲೆ 10 ರೂಪಾಯಿನೇ ಆಗಿರುತ್ತೆ. ಇದು ನನ್ನ ಸ್ವಂತ ಅನುಭವ, ನಾನೇ ವ್ಯಾಪಾರ ಮಾಡಿರೋದಕ್ಕಾಗಿ. ಈಗ ಕಲ್ಲಂಗಡಿ ಹಣ್ಣು ಮಾರಿದಾಗ 5.5 ಕೆಜಿ ಇರುತ್ತೆ, 5.5 ಕೆಜಿಗೆ ಒಂದು ಈಗ ತೂಕಕ್ಕೆ 20 ರೂಪಾಯಿ ಹಿಡಿದ್ರು 110 ರೂಪಾಯಿ ಆಗುತ್ತೆ. 110 ರೂಪಾಯಿ ಆದಾಗ ಅವನು ತಗೊಳ್ಳೋಂಥ ಕಸ್ಟಮರು 10 ರೂಪಾಯಿ ಕೊಡೋಲ್ಲ, ಅವನು ಯಾವ ಕಾರಣಕ್ಕೂ ಕೊಡೋಲ್ಲ. ಏ 5 ಕೆಜಿ ತೊಗೊಂಡಿದ್ದೀನಿ 10 ರೂಪಾಯಿ ಆದರೂ ಬಿಡಬೇಕಂತ ಹೇಳ್ಬಿಟ್ಟು 10 ರೂಪಾಯಿ ಕಡಿಮೆ ಕೊಟ್ಟೋಗಿರ್ತಾನೆ. ಅದೇ ಖರೀದಿ ಮಾಡಿದಾಗ ಆ ಅನುಭವ ಆಗ್ತಾ ಇರುತ್ತೆ, ಅದು ಗೊತ್ತಾಗುತ್ತೆ. ಅದು ಎರಡೂ ಥರನೂ ನಡೀತಾ ಇರುತ್ತೆ. ರೈತರಿಗೆ ಕೂತು ಮಾಡಿದಾಗ ಅದ್ರ ಅನುಭವ ಆಗುತ್ತೆ. ಕೆಲವೊಂದು ರೈತರಿಗೆ ಏನಾಗುತ್ತೆ ಅಂದರೆ ಬೆಳೀಲಿಕ್ಕೆ ಗೊತ್ತಿರುತ್ತೆ, ಮಾರ್ಕೆಟಲ್ಲಿ ಕೂತು ಮಾರಬೇಕಿದ್ರೆ ವ್ಯಕ್ತಿಗಳ ಹತ್ರ ಹೇಗೆ ಮಾತಾಡಬೇಕು, ಅವ್ರಿಗೆ ಯಾವ ಥರ ಹೇಳಿದ್ರೆ ಅವ್ರು ತಗೊಂಡು ಹೋಗ್ತಾರೆ, ಆ ಥರ ನ್ಯಾಕಗಳು ಕೆಲವೊಬ್ರಿಗೆ ಇರಲ್ಲ. ಅದು ಕಲ್ತ್ಕೊಂಡ್ರೆ ಅವರೇ ಕೂತು ವ್ಯಾಪಾರ ಮಾಡಿದಾಗ ಅವರಿಗೆ ಲಾಭಾಂಶನ ಕಾಣ್ಬೋದು. ಅದು ಕೂತು ಮಾರಬೇಕಾಗುತ್ತೆ, ಅವಾಗಲೇ ಅದರ ಅನುಭವ ಆಗೋದು. ಈಗ ನಾವು ಹೋಲ್ಸೇಲಲ್ಲಿ ಮಾರಾಟ ಮಾಡಿದರೆ 100 ರೂಪಾಯಿಗೆ ಹೋಯ್ತು ಅಂತ ತಿಳ್ಕೊಳ್ಳೋಣ, ನಾವೇ ಕುಂತು ಮಾರಾಟ ಮಾಡಿದರೆ ಎಷ್ಟು ಬರ್ಬೋದು ನಮ್ಗೆ? ಈಗ ಹೋಲ್ಸೇಲಲ್ಲಿ 100 ಹೋಗಿದೆ ಅಂದರೆ ಹೆಚ್ಚು ಕಮ್ಮಿ ಅದು 140 ರೂಪಾಯಿ ಕೆಜಿ ಹೋಗ್ತಾ ಇರುತ್ತೆ, 140-130 ನಾವೇ ಕೂತು ಮಾರಿದಾಗ. ಇವಾಗ ಅಕ್ಟೋಬರ್, ಇವಾಗ 2021 ಅಕ್ಟೋಬರಲ್ಲಿ ಈಗ ಟೊಮೆಟೊ ರೇಟು ಜಾಸ್ತಿ ಆಗಿದೆ, ಟೊಮೆಟೊ ಬೆಳೆ ಕಡಿಮೆ ಬರ್ತಾ ಇದೆ, ಟೊಮೆಟೊ ರೇಟು ಏಕದಮ್ ಜಾಸ್ತಿ ಆಗಿದೆ. ಇವಾಗ ರೈತರಿಗೆ ಸಿಗ್ತಾ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಖರೀದಿದಾರನಿಗೆ 40 ರೂಪಾಯಿ ಅಸಲು ಬೀಳ್ತಾ ಇದೆ, 40-35 ರೂಪಾಯಿ ಅಸಲು ಬೀಳ್ತಾ ಇದೆ. 1,000 ರೂಪಾಯಿ 800 ರೂಪಾಯಿ ಬಾಕ್ಸ್ ಹೇಳ್ತಾ ಇದ್ದಾರೆ, 30 ರೂಪಾಯಿ ಮೇಲಂತೂ ಇದ್ದೇ ಇದೆ. ಅವಾಗ ಏನಾಗುತ್ತೆ ಅಂದರೆ ಈಗ ರೈತನಿಗೆ 8 ರೂಪಾಯಿ ಸಿಗ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಈ ರೇಟಲ್ಲಿ ಸಿಕ್ಕಿದಾಗ ರೈತ ತುಂಬ ಖುಷಿ ಪಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ 300-400 ರೂಪಾಯಿ ಬಾಕ್ಸ್ ಇದ್ದಾಗ ಅವರು ತುಂಬ ಬೇಜಾರು ಮಾಡ್ಕೊಂಡು ಕೊಡ್ತಾ ಇರ್ತಿದ್ರು, ಅಯ್ಯೋ ಏನು ಉಳಿಯಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಸಿಗ್ತಾ ಇದೆ ಅಂತ ಅನಿಸುತ್ತೆ. ಇವಾಗ ಅದನ್ನು ನಾವು ಈಗ 40 ರೂಪಾಯಿ ತೊಗೊಂಡಿರೋದು 50-60 ರೂಪಾಯಿ ಮಾರಲೇಬೇಕಾಗುತ್ತೆ, ಡ್ಯಾಮೇಜಸ್ ಇದ್ದೇ ಇರುತ್ತೆ ಒಳಗಡೆ, ಮತ್ತೆ ತೂಕದಲ್ಲಿ ಮುಂಗಾಲಲ್ಲಿ ಹೋಗ್ತಾ ಇರುತ್ತೆ. ಆವಾಗ ನಮ್ಮ ತೋಟದಲ್ಲಿ ಬೆಳೆದಂಥ ಉತ್ಪನ್ನವನ್ನು ನಾವು ಮಾರಾಟ ಮಾಡುವಾಗ ಈಗ ಏನಾಗುತ್ತೆ ಅಂತೇಳಿದ್ರೆ ಎರಡು ರೀತಿಯ ವಿಚಾರಗಳು, ರೈತನಿಗೂ ಲಾಭ ಸಿಗ್ತಾ ಇಲ್ಲ, ಗ್ರಾಹಕನಿಗೂ ಲಾಭ ಸಿಗ್ತಾ ಇಲ್ಲ, ಮಧ್ಯವರ್ತಿ ದುಡ್ಡನ್ನು ಹೊಡಿತಾ ಇದ್ದಾನೆ ಅನ್ನುವಂಥ ತಿಳುವಳಿಕೆ ಇದೆಯಲ್ಲ. ಇಲ್ಲಿ ನಾವು ಬೆಳೆದಂಥ ರೈತರಾಗಿ ಹೋಲ್ಸೇಲ್ ರೇಟು ಒಂದಿದ್ದಾಗ ರಿಟೇಲ್ ರೇಟ್ ಎಷ್ಟಿರುತ್ತೆ, 30 ರೂಪಾಯಿ ಇದ್ದಿದ್ದನ್ನು 50 ರೂಪಾಯಿಗೆ ಮಾರ್ತಾನೆ, ನಾವೇ ಬೆಳೆದಂಥ ಒಂದು ಸಂದರ್ಭದೊಳಗೆ 40-45 ಕೊಟ್ಟರೆ ರೈತನಿಗೂ ಲಾಭ ಗ್ರಾಹಕನಿಗೂ ಲಾಭ, ಹಂಗೇನು ಮಾಡ್ಲಿಕ್ಕೆ ಸಾಧ್ಯನಾ? ಹಾಂ ಆಗುತ್ತಲ್ಲ. ಈಗ ಒಂದು ರೈತ ಬೆಳೆದಿರೋದು ಗ್ರಾಹಕರಿಗೆ ಮಾರ್ಕೆಟಲ್ಲಿ 50 ರೂಪಾಯಿ ತೂಕ ಹೋಗ್ತಾ ಇರೋದು, 40 ರೂಪಾಯಿ ಕೊಟ್ಟರು ಸಹಿತ ಮಧ್ಯವರ್ತಿಗೆ 30 ರೂಪಾಯಿ ಕೊಡಬೇಕಿತ್ತು, ಅವ್ನು 40 ರೂಪಾಯಿ ಕೊಟ್ಟು ಬಿಡ್ತಾನೆ, ಅದೇ ಮಧ್ಯವರ್ತಿ ಕೊಟ್ಟಾಗ ಅವನು 50 ರೂಪಾಯಿ ವ್ಯಾಪಾರ ಮಾಡ್ತಾನೆ, ರೈತನಿಗೂ ಒಂದು 10 ರೂಪಾಯಿ ಉಳಿತು, 10 ರೂಪಾಯಿ ಲಾಭ ಜಾಸ್ತಿ ಆಯಿತು, ಗ್ರಾಹಕರಿಗೂ 10 ರೂಪಾಯಿ ಕಡಿಮೆ ಸಿಗುತ್ತೆ ಅವಾಗ. ಆ ತರದಲ್ಲೂ ಆಗಿದೆ ಆಗುತ್ತೆ ಅದು. ಆ ರೀತಿ ರೈತರ ಸಂತೆ ಮಾಡಿದ್ದು ಉದ್ದೇಶನೇ ಅದೇ ಆಗಿತ್ತು. ಗ್ರಾಹಕನಿಗೂ ಲಾಭ ಆಗಬೇಕು, ರೈತನಿಗೂ ಲಾಭ ಆಗಬೇಕು, ಮಧ್ಯವರ್ತಿ ಹೊಡೆಯುವಂತ ಲಾಭವನ್ನ ಕಟ್ ಮಾಡಬೇಕು ಅನ್ನುವಂಥದ್ದು. ಅದು ರೈತರು ದೃಢ ನಿರ್ಧಾರ ತಗೊಂಡು ಆ ವ್ಯವಸ್ಥೆನ ಮಾಡ್ಕೊಳ್ಬೇಕು. ನಾನು ಹೇಳೋದು ದೃಢ ನಿರ್ಧಾರನ ತಗೊಳ್ಬೇಕು. ನಾವು ಮಧ್ಯವರ್ತಿ ಕೊಡಬಾರ್ದು, ನಾವೇ ಕೂತು ಆದಷ್ಟು ಮಾರಬೇಕು ಅಂತ ಹೇಳ್ಬಿಟ್ಟು ದೃಢ ನಿರ್ಧಾರ ತಗೊಂಡಾಗ ಅದು ತನ್ನಿಂದ ತಾನೇ ಚೇಂಜಸ್ ಆಗುತ್ತೆ. ಅದು ಸ್ವಲ್ಪ ದಿನಗಳು ಟೈಮ್ ತಗೊಳ್ಬೋದು, ಆದರೆ ರೈತ ನಿರ್ಧಾರ ಮಾಡಬೇಕು. ಆದರೆ ತುಂಬ ಬೆಳೆ ಬೆಳ್ಕೊಂಡಾಗ ಕಷ್ಟ ಆಗುತ್ತೆ. ಅವಾಗ ಒಂದು ಸ್ವಲ್ಪನಾದರೂ ಹೋಲ್ಸೇಲಿಗೆ ಕೊಟ್ಕೊಳ್ಬೇಕು, ಯಾಕಂದರೆ ಡ್ಯಾಮೇಜಸ್ ಆಗುತ್ತೆ ಇಲ್ಲ ಅಂದರೆ. ಅದಕ್ಕೋಸ್ಕರ ಮತ್ತೆ ಬೆಳೆ ಎಲ್ಲಿ ಜಾಸ್ತಿ ಬೆಳೆದಿರುತ್ತೋ ಅಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಅದಕ್ಕೆ ಅದನ್ನು ಬೇರೆ ಅಲ್ಲಿಂದ 100 ಗಟ್ಟಲೆ ಕಿಲೋಮೀಟರ್ ದೂರದಲ್ಲಿ ತಗೊಂಡಾಗ ಮಾರಿದಾಗಲೇ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗೋದು. ಇವಾಗ ನಾನು ಇವತ್ತು ಹರವೆ ಸೊಪ್ಪು, ಕೆಂಪು ಹರವೆ ಸೊಪ್ಪನ್ನು ವ್ಯಾಪಾರ ಮಾಡಿದ್ದೀನಿ. ಅವಾಗ ಅದು ಬೆಳೆದಿರೋದು ಬಯಲುಸೀಮೆ ಬಿಜಾಪುರ ಆ ಸೈಡು, ಅದರನ್ನು ಇಲ್ಲಿ ತಗೊಂಡು ಬಂದಿದ್ದೀವಿ. 100-200-300 ಕಿಲೋಮೀಟರ್ ದೂರ ಆಗುತ್ತೆ. ಅದ್ರ ಬೆಲೆ ಜನರಿಗೆ ಇವಾಗ ಮಳೆಗಾಲದಲ್ಲೂ ಸಿಗುತ್ತಲ್ಲ ಇದು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೋಯ್ತಾರೆ. ಅದು ಆಕ್ಚುಲಿ ನಮ್ಮ ಸೈಡು ಮಳೆಗಾಲದಲ್ಲಿ ಬೆಳೆಯೋದೇ ಇಲ್ಲ, ಅದನ್ನು ಯಾರೂ ಬೆಳೆಯೋಲ್ಲ. ಮಳೆ ಜಾಸ್ತಿ ಇರೋದಕ್ಕೆ ಆ ಬೆಳೆ ಬರೋಲ್ಲ ಅದು. ಆಯ್ತಾ ಇಲ್ಲ, ಇವಾಗ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೋಯ್ತಾರೆ. ಅಲ್ಲಿ ಬೆಳೆದಿರೋ ರೈತನಿಗೆ ಏನು ಸಿಕ್ಕಿದ್ದೇ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಜನರಿಗಂತೂ ಖುಷಿಯಾಗಿ ಹೋಯ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳೋದು. ಅಂದರೆ ನೀವು ನಿಮ್ಮ ತೋಟದಲ್ಲಿ ಬೆಳೆದಿದ್ದಷ್ಟೇ ಅಲ್ಲ, ಬೇರೆಯವರು ಬೆಳೆದಂಥ ಉತ್ಪನ್ನವನ್ನು ಕೂಡ ತಗೊಂಡು ಖರೀದಿ ಮಾಡ್ಕೊಂಬಂದು ಮಾರಾಟ ಮಾಡ್ತಾ ಇದ್ದಾರೆ. ಹಾಂ ಹೌದು. ಈಗ ನಾನು ಈಗ ಇಲ್ಲೇ ಹತ್ತಿರದಲ್ಲಿ ಒಂದು 5-6 ಕಿಲೋಮೀಟರ್ ದೂರದಲ್ಲಿ 10 ಕಿಲೋಮೀಟರ್ ದೂರದಿಂದ ರೈತ ಏನು ಬೆಳೆದಿರ್ತಾನೋ ಅವರು ಮಾರ್ಕೆಟಿಗೆ ತರ್ತಾರೆ ಬೆಳಗ್ಗೆಯ. ನಮಗೆ ಅವರಿಗೆ ಒಂದು ರೇಟಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಆ ರೇಟಲ್ಲಿ ಅವ್ರಿಗೆ ಪೂರೈಸಿದ್ರೆ ನಮಗೆ ಕೊಡ್ತಾರೆ. ಅದರಲ್ಲಿ ಒಂದು 10 ರೂಪಾಯಿನೋ 15 ರೂಪಾಯಿ ಲಾಭ ಇಟ್ಕೊಂಡು ನಾವು ಮಾರ್ತೀವಿ. ಆಯ್ತಲ್ಲ, ನಮಗೂ ಈಗ ನಾವು ಒಂದು 10 ರೂಪಾಯಿ ಲಾಭ ಅಷ್ಟೇ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ತಗೊಳ್ಳೋಕೆ ಗ್ರಾಹಕರು ನಮ್ಮ ಹತ್ರ ಜಾಸ್ತಿ ಬರ್ತಾ ಇರ್ತಾರೆ. ಅವ್ರ ಹತ್ರ ಹೋದ್ರೆ ಕಡಿಮೆ ಸಿಗುತ್ತೆ ಮತ್ತೆ ಫ್ರೆಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ತರದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದೀವಿ. ಇವೆಲ್ಲ ಶೇಖರಣೆಗೆ ಏನರ ವ್ಯವಸ್ಥೆ ಮಾಡ್ಕೊಂಡಿರಿ? ಇಲ್ಲ ಇಲ್ಲ, ಒಂದು ದಿನಕ್ಕೆ ಎಷ್ಟು ಖಾಲಿ ಆಗುತ್ತೆ ಹೇಳ್ಬಿಟ್ಟು ಒಂದು ನಮ್ದೊಂದು ಲೆಕ್ಕಾಚಾರ ಇದೆ. ಆ ಪ್ರಮಾಣದಲ್ಲಿ ನಾನು ಖರೀದಿ ಮಾಡ್ತೀನಿ. ಇವತ್ತು ತಗೊಂಡಿರೋದು ಇವತ್ತು ಖಾಲಿ ಮಾಡ್ಲಿಕ್ಕೆ ನೋಡ್ತೀನಿ. ಮತ್ತೆ ಅವ್ರನ್ನ ರೈತರ ಹತ್ರ ಹೇಳಿರ್ತೀನಿ, ದಿವಸ ಇಷ್ಟೇ ತಂದು ಕೊಡಿ ಅಂತ ಹೇಳ್ಬಿಟ್ಟು. ಅದರಿಂದ ನಾಳೆ ಮತ್ತೆ ಅವ್ರು ಇವತ್ತು ರೆಡಿ ಮಾಡಿ ಐಟಮ್ಸ್ ಅನ್ನ ನಾಳೆ ತಂದು ಕೊಡ್ತಾರೆ. ಅಕಸ್ಮಾತ್ ಅವ್ರ ಹತ್ರ ಇಲ್ಲ ಹೇಳಾದ್ರೆ ನಮಗೆ ಬೇರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಹುಡುಕ್ತೀವಿ. ಆ ಥರದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಸ್ಟೋರ್ ಮಾಡಿ ಇಡೋದು ಆ ಥರ ಇಲ್ಲ, ಎಷ್ಟಾಯ್ತಷ್ಟು ಫ್ರೆಶ್ ಅನ್ನ ಮಾರೋದು, ಇವತ್ತು ತರಿಸ್ಕೊಳ್ಳೋದು, ಇವತ್ತೇ ಖಾಲಿ ಮಾಡೋದು. ಮತ್ತೆ ಇನ್ನು ಮುಂದೆ ಏನು ಮಾಡಬೇಕು? ಹಿಂಗೆಲ್ಲಾನು ಆಲೋಚನೆ ಇದೆ, ನಿಮಗೆ ತಿಳುವಳಿಕೆ ಇದೆ, ವಿದ್ಯಾವಂತರು ಇದ್ದಾರೆ, ಇದನ್ನ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಬೇರೆ ರೀತಿಯಿಂದ ಇನ್ನೂ ಲಾಭದಾಯಕವಾಗಿ ಮಾಡಬಹುದು ಅಂತೇಳಿ ಒಂದು ಐಡಿಯಾಸ್ ಏನ್ರಿ? ಬೆಳೆ ಬೆಳೆಯಂತ ರೈತರು ಕಡಿಮೆ ಆಗ್ತಾ ಇದ್ದಾರೆ, ತಗೊಂಡು ತಿನ್ನೋರು ಜಾಬ್ ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದಿನದಿಂದ ದಿನಕ್ಕೆ ಬೆಳೆಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಹೋಗುತ್ತೆ. ಮತ್ತೆ ನಾನು ತರಕಾರಿ ವ್ಯಾಪಾರ ಮಾಡಬೇಕಾದ್ರೆ ನಾನೇ ಕೆಲವೊಂದು ಅಷ್ಟು ಮನೆಗಳಿಗೆ ಹೇಳ್ತಿದ್ದೆ, ನಿಮಗೆ ಬೇಕಾಗಿರೋದನ್ನ ನೀವು ಮನೇಲೆ ಬೆಳ್ಕೊಂಡ್ರೆ ನಿಮಗೆ ಅದು ದುಬಾರಿ ಆಗಿ ಅನ್ಸೋಲ್ಲ. ಮನೇಲೇ ಹಿತ್ತಲಲ್ಲಿ ಸಣ್ಣ ಪುಟ್ಟ ತರಕಾರಿನ ಬೆಳ್ಕೊಂಡಾಗ ಅದನ್ನ ಕೊಂಡು ತರೋದನ್ನ ಅವಾಗ ನಿಮಗೆ ಉಳಿಯುತ್ತೆ. ಒಂದು ವಾರದಲ್ಲಿ 100 ರೂಪಾಯಿನೋ 200 ರೂಪಾಯಿ ತರಕಾರಿ ಬೇಕಾಗೋದು ಅದು 50-100 ರೂಪಾಯಿನ ಒಳಗಡೆನೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಈ ಕೊರೋನಾ ಟೈಮ್ನಲ್ಲಿ ನಾನು ಊರಲ್ಲೇ ಇದ್ದೆ 3 ತಿಂಗಳ. ನಾವು ಒಂದೇ 1 ರೂಪಾಯಿ ತರಕಾರಿನ ತಗೊಂಡಿಲ್ಲ. ನಾನು ಮನೆಗೆ ಅಂತ ಒಯ್ದಿದ್ದು ಈರುಳ್ಳಿ ಆಲೂಗಡ್ಡೆ ಅಷ್ಟೇನೆ. ಯಾಕಂದ್ರೆ ನಮ್ಮ ಜಮೀನಲ್ಲೇ ಪ್ರತಿಯೊಂದನ್ನು ಬೆಳ್ಕೊಂಡಿದ್ದೀವಿ. ಆ ಒಂದು ಸ್ವಂತ ಅನುಭವ ಹೇಳುದು, ಜಮೀನು ಕೆಲವೊಬ್ರಿಗೆ ಇರಲ್ಲ, ಮನೆ ಸಣ್ಣ ಕಾಂಪೌಂಡ್ ಇರುತ್ತೋ ಅಲ್ಲೇ ಸಣ್ಣ ಪುಟ್ಟ ಬೀನ್ಸು ಬೆಂಡೆ ಗಿಂಡೆ ಆ ಥರದನ್ನೆಲ್ಲ ಹಾಕ್ಕೊಳ್ಬೋದು, ಬರುತ್ತೆ. ಅದು ಯಾವ ಥರ ಬೆಳಿಬೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಬೇಕು. ಮತ್ತೆ ಈಗ ನೀವು ಹೇಳ್ತಾ ಇದ್ರಲ್ಲ ಬೆಳೆಯೋರು ಕಡಿಮೆ ಆಗಿದ್ದಾರೆ ಅಂತ, ಆದರೆ ಉತ್ಪನ್ನ ನಮ್ಮ ದೇಶದ್ದು ಇನ್ನೂ ಪ್ರತಿ ವರ್ಷ ಹೆಚ್ಚನ ಆಗ್ತಾ ಇದೆ ಅಲ್ವಾ? ತೋಟಗಾರಿಕೆ ಉತ್ಪನ್ನ, ಆಹಾರ ಧಾನ್ಯದ ಉತ್ಪನ್ನ, ಹಾಲಿನ ಉತ್ಪನ್ನ, ಮೀನಿನ ಉತ್ಪನ್ನ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅಂದರೆ ತಂತ್ರಜ್ಞಾನ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆ ತಂತ್ರಜ್ಞಾನವನ್ನು ಬಳಸ್ಕೊಂಡು ರೈತರು ಬೆಳೀತಾ ಇದ್ದಾರೆ, ಉತ್ಪನ್ನ ಜಾಸ್ತಿ ಆಗ್ತಾ ಇದೆ. ನನಗೇನಿಸುತ್ತೆ ಅಂದರೆ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಈಗ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗ್ತಾ ಇದೆ, ಡೀಸೆಲು ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ, ಆ ಕಾರಣಕ್ಕಾಗಿ ರೇಟ್ ಜಾಸ್ತಿ ಆಗ್ಬಾ ಅಂತ. ಹಾಂ ಅದು ಹೌದು, ಯಾಕಂದರೆ ಇವಾಗ ಮುಂಚೆ ಇರೋ ರೇಟಿಗೂ ಇವಾಗಿರೋ ಗಾಡಿಯ ಬಾಡಿಗೆಗಳು ಜಾಸ್ತಿ ಆದಾಗ ಈಗ ಖರೀದಿ ಎಲ್ಲೋ ಒಂದು 30 ರೂಪಾಯಿ ಆಗಿರೋದು, ಅದು ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಈಗ 300-400 ಕಿಲೋಮೀಟರ್ ದೂರ ಹೋದಾಗ ಅದರಲ್ಲಿ ತೂಕದ ಬೆಲೆ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ. ಅದಕ್ಕಾಗಿ ರೇಟ್ ಜಾಸ್ತಿ ಆಗಿದೆ. ಹೌದು, ಕೆಲವೊಂದು ಐಟಮ್ಸ್ ಗಳು ಅದೇ ತರನೇ ಆಗಿರೋದೇನೆ. ವ್ಯಾಪಾರ ಮಾಡುವಂತ ಸಂದರ್ಭದೊಳಗ ರೈತರು ಏನಂದ್ರೆ ಕಟಾವ್ ಮಾಡೋದು, ಚೀಲದಾಗ ತುಂಬುದು, ಕಳಿಸೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಗ್ರೇಡಿಂಗ್ ಮಾಡ್ಬೇಕು, ಅದನ್ನ ಗ್ರೇಡಿಂಗ್ ಮಾಡಿ ಪ್ಯಾಕ್ ಮಾಡೋದು, ಅಥವಾ ಒಂದು ಇಷ್ಟು ಹಿಡಿಯ ಹಿಡಿಯಾಗಿ ಕಟ್ಟಿ ಮಾರಾಟ ಮಾಡೋದು, ಇಂಥವೆಲ್ಲ ಇರುತ್ತಲ್ಲ, ಅವ್ರು ಮಾಡ್ತಾರೋ ಇಲ್ಲೋ ಅದನ್ನ ನೀವು ಮಾಡ್ತೀರಿ ಮನೆಯಲ್ಲಿ ಹೇಗೆ? ಈಗ ರೈತ ಇವಾಗ ಚೀಲ ತುಂಬಿ ತಗೊಂಡ್ಬಂದು ಕೊಟ್ಬಿಡ್ತಾನೆ, ಅವಾಗ ಅದನ್ನ ನಾವು ಕ್ಲೀನ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಡ್ಯಾಮೇಜಸ್ ಹೋಗುತ್ತೆ, ಆಮೇಲೆ ಅದನ್ನ ರಿಟರ್ನ್ ತೂಕ ಮಾಡಿದಾಗ ನಮಗೆ 2-3 ಕೆಜಿ ಶಾರ್ಟೇಜ್ ಬರುತ್ತೆ. ಆಮೇಲೆ ತೂಕ ಮಾಡಿ ಕೊಡಬೇಕಿದ್ರೆ ಪ್ರತಿ ತೂಕದಲ್ಲೂ ನಾವು ಸಮ ತೂಕನ ಕೊಟ್ಟರೆ ಬಂಗಾರ ತೂಕ ಮಾಡ್ದಂಗೆ ತೂಕ ಮಾಡಿದೆ ಅಂತ ಹೇಳ್ಬಿಟ್ಟು ಗ್ರಾಹಕರು ಹೇಳ್ತಾರೆ. ಅವಾಗ ನಾವು ಸ್ವಲ್ಪನಾದರೂ ಜಾಸ್ತಿ ಹಾಕಿ ಕೊಡಬೇಕು. ಕ್ವಿಂಟಲ್ಗಟ್ಟಲೆ ಮಾರಬೇಕಿದ್ರೆ ಹೆಚ್ಚು ಕಮ್ಮಿ ಒಂದು 8-10 ಕೆಜಿವರೆಗೂ ಅದು ಮುಂಗಾಲಲ್ಲಿ ಹೋಗ್ತಾ ಇರುತ್ತೆ. ಅದೆಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಆ ಥರ ತೊಂದರೆ ಆಗುತ್ತೆ. ಅದು ಗ್ರೇಡಿಂಗ್ ಮಾಡೋದು ಇಂಪಾರ್ಟೆಂಟ್. ಹೌದು, ಐಟಮ್ಸ್ ಶೋ ಆಗಿ ಕಾಣೋ ಮಾಡೋದು ಇಡೋದು ಇಂಪಾರ್ಟೆಂಟು. ಜನರಿಗೆ ಲುಕ್ ಕಾಣಬೇಕು, ಅದು ಚೆನ್ನಾಗಿರಬೇಕು. ಕೆಲವೊಂದು ಐಟಮ್ಸ್ಗಳನ್ನು ಗ್ರಾಹಕರಿಗೆ ಸ್ಯಾಂಪಲ್ ಕೊಡಬೇಕಾಗುತ್ತೆ ತಿನ್ನೋಕೆಲ್ಲ, ವ್ಯಾಪಾರ ಮಾಡೋ ಜಾಗದಲ್ಲೇ. ಆ ಥರನೂ ನಡೀತಾ ಇರುತ್ತೆ. ಎಷ್ಟು ದುಡಿತೀರಿ ದಿನಕ್ಕೆ? ದಿನಕ್ಕೆ ಇವಾಗ ನಮ್ಮ ಫ್ಯಾಮಿಲಿ ಇದೆ, ಅದ್ರ ತಕ್ಕಂಗೆ ದುಡಿಬೇಕಾಗುತ್ತೆ. 1,000 ರೂಪಾಯಿ ಆದರೂ ಇನ್ಕಮ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾನಿರೋದು ಇವಾಗ ಬಾಡಿಗೆ ಮನೆಯಲ್ಲಿ, ಬಾಡಿಗೆ ಆಮೇಲೆ ಗಾಡಿ ಲೋನು, ಅದಕ್ಕೋಸ್ಕರ ತಂದೆ ತಾಯಿ ನೋಡ್ಕೊಳ್ಬೇಕು ಅದಕ್ಕೋಸ್ಕರ. ಈಗ ನಿರುದ್ಯೋಗಿ ಯುವಕರು ಇರ್ತಾರೆ, ಅವರು ಬೇರೆ ಕಡೆ ದುಡಿಯಕ್ಕೆ ಹೋಗೋದು, ಗೋವಾಕ್ಕೆ ಹೋದೆ, ಬೆಂಗಳೂರಿಗೆ ಹೋದೆ, ಹುಬ್ಬಳ್ಳಿಗೆ ಹೋದೆ, ಹಿಂಗೆಲ್ಲನೂ ಮಾಡ್ತಾ ಇರ್ತಾರೆ, ತಪ್ಪಲ್ಲ. ಆದರೂ ಕೂಡ ನಮ್ಮಲ್ಲೇ ಒಂದು ಸ್ವ ಉದ್ಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ, ನಾವು ಮಾಡೋಣ ಅನ್ನುವಂಥ ಮನೋಭಾವನೆ ರೈತರು ಅಂದರೆ ರೈತರ ಮಕ್ಕಳಿಗೆ, ನಿರುದ್ಯೋಗಿ ಯುವಕರಿಗೆ ಬಂದರೆ ಒಳ್ಳೆಯದಲ್ಲ? ಹಾಂ ಹೌದು, ಈಗ ಅವ್ರದ್ದೇ ಜಮೀನು ಇರುತ್ತೆ, ಅವರೇ ಬೆಳೆ ಬೆಳ್ಕೊಂಡು ಅವರೇ ವ್ಯಾಪಾರಕ್ಕೆ ಕೂತಾಗ ಇಲ್ಲಿ ಮಾರ್ಕೆಟಲ್ಲಿ ಹೋಗ್ತಾರೆ ಅಂತ ಒಂದು MRP ರೇಟಿಗೆ ಅವನಿಗೆ ಮಾಡಿದಾಗ ಅವನಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಕೃಷಿ ಬಗ್ಗೆ ಏನು ತಿಳುವಳಿಕೆ ಇರಲ್ಲ, ಆ ಥರವರು ಹೊರಗಡೆ ಹೋಟೆಲ್ಸಿಗೋ ಅಥವಾ ಓದ್ಕೊಂಡು ಜಾಬಿಗೋ ಆ ಥರ ಹೋಗ್ಬಿಡ್ತಾರೆ. ಆ ಥರನೂ ಆಗುತ್ತೆ. ಕೃಷಿ ಬಗ್ಗೆ ನಾಲೆಜ್ ಇರಬೇಕು, ಕಲಿಬೇಕು. ಓದಿ ಏನೋ ಸರ್ಟಿಫಿಕೇಟ್ ತೊಗೊಂಡು ಜಾಬಿಗೆ ಹೋದಾಗೇನೆ ಕೃಷಿಯಲ್ಲೂ ನಮ್ಮ ಹತ್ರ 10 ಎಕರೆ ಜಮೀನಿದೆ ಅಂತ ಕುಂತ್ಕೊಂಡ್ರೆ ಅದೇನು ಬೆಳೆ ಕೊಡಲ್ಲ. ಅದರಲ್ಲಿ ಹೋಗಿ ಉಳುಮೆ ಮಾಡಿ ಅದಕ್ಕೇನು ರೋಗ ಬರುತ್ತೆ, ಯಾವ ಥರ ಬೆಳೆನೇ ಯಾವ ಥರ ಬೆಳೆದ್ರೆ ಮಾತ್ರ ಫಸಲು ಬರುತ್ತೆ ಹೇಳೋದನ್ನು ಅವರು ಕಲ್ತ್ಕೊಳ್ಬೇಕಾಗುತ್ತೆ ಬೇರೆಯವ್ರು ನೋಡಿ, ಇಲ್ಲ ಅವ್ರ ಹತ್ರ 1-2 ವರ್ಷನ ಕೆಲಸ ಮಾಡಿ ಆ ಥರ. ನನ್ನ ಕೊನೆಯ ಪ್ರಶ್ನೆ ಇವತ್ತಿನ ಸಂದರ್ಶನದಲ್ಲಿ, ಕಬ್ಬು ನೀಟವಾಗಿ ಬೆಳೀಬೇಕು, ಎತ್ತರವಾಗಿ ಬೆಳೀಬೇಕು, ಸರಿಯಾಗಿ ಬೆಳೀಬೇಕು, ಆಕರ್ಷಕವಾಗಿ ಬೆಳೀಬೇಕು ಅಂದಾಗ ಮಾರಾಟ ಆಗುತ್ತೆ. ಆ ತಂತ್ರಜ್ಞಾನವನ್ನು ನಾನೀಗ ಅನುಸರಿಸ್ತಾ ಇದ್ದೀನಿ. ಏನದು ತಂತ್ರಜ್ಞಾನ? ಈಗ ಮುಂಚೆನಿಂದನೂ ಕಬ್ಬು ಅಂದರೆ ಸಾಲಿಂದ ಸಾಲಿಗೆ 2.5 ಫೂಟ್ ಆಗಲ್ಲ, ಒಂದು ಕಬ್ಬಿನ ಗಣ್ಣು ಅಂದರೆ 5-6 ಕಣ್ಣು ಇರುತ್ತೆ ಅದರಲ್ಲಿ ಸಸ್ಯ, ಅದು ಬೀಜ ಬಿತ್ತನೆಯಲ್ಲಿ ಆ ಥರ ಮಾಡಿ ನೆಡ್ತಿದ್ರು ನಮ್ಮ ತಂದೆಯವರ ಕಾಲದಲ್ಲೆಲ್ಲ. ನಾನು ಈಗ ಕೆಲವೊಂದು ಈ ಥರ ಸಂದರ್ಶನಗಳಲ್ಲೆಲ್ಲ ನಾನು ಕೇಳಿ ನೋಡಿದಾಗ ಒಂದು ಕಣ್ಣನ್ನು ಕಟ್ ಮಾಡಿ, ಒಂದೇ ಕಣ್ಣು, ಅದರನ್ನು ಕರೆಕ್ಟಾಗಿ 1 ಫೂಟ್ ದೂರದಲ್ಲಿ ಒಂದೊಂದೇ ಕಣ್ಣನ್ನು ನೆಡಬೇಕು. ಆ ಒಂದೇ ಕಣ್ಣಿನಲ್ಲಿ ಎದ್ದು ಬಂದಿರತಕ್ಕಂಥ ಒಂದು ಕಬ್ಬು ಬಲಿಷ್ಠವಾಗಿ ಬೆಳೆಯುತ್ತೆ, ನೇರವಾಗಿ ಹೋಗುತ್ತೆ. ಮತ್ತೆ ಒಂದು ಕಬ್ಬಿನ ದಂಟಲ್ಲಿ ಮಿನಿಮಮ್ ಕೆಲವೊಬ್ಬರು 5 ಕಬ್ಬುಗಳನ್ನು ಇಳ್ಲಿಕ್ಕೆ ಅಂತೇಳಿ ಮಾಡ್ತಾರೆ. ಅವಾಗ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಅದಕ್ಕೆ ಆಹಾರ ಪ್ರಮಾಣ ಸರಿಯಾಗಿ ಸಿಗದೇನೆ, ಗೊಬ್ಬರ ಎಲ್ಲ. ಈಗ ನಾವು ಅದನ್ನು ಒಂದೊಂದೇ ಕಣ್ಣು ಮಾಡಿ ನೆಟ್ಟಾಗ ನಾವು ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆರೈಕೆ ಮಾಡ್ಲಿಕ್ಕೆ ನೋಡ್ತೀವಿ, ಗೊಬ್ಬರ ಹಾಕ್ತೀವಿ ಒಂದೊಂದು ಸರಿಸಿ ನೆಟ್ಟಾಗ, ಕಣ್ಣನ್ನು ಮಾಡಿ ನೆಟ್ಟಾಗ ಮತ್ತೆ ಅಂತರ ಜಾಸ್ತಿ ಇರುತ್ತೆ, ಫ್ರೀಯಾಗಿ ಬೆಳ್ಕೊಳ್ಳಿಕ್ಕೆ ನೋಡುತ್ತೆ. ಅದು ಸ್ವಲ್ಪ ಕೆಲಸ ಇರುತ್ತೆ, ಗರಿ ಕಟ್ ಮಾಡಬೇಕು, ಆ ಥರದಲ್ಲಿ ಮಣ್ಣು ಕೊಡಬೇಕು, ಆ ಥರ ಎಲ್ಲ ಮಾಡಬೇಕಾಗುತ್ತೆ. ನೋಡ್ತಾ ಇರಬೇಕು, ಬೀಳೋಂಥ ಸಾಧ್ಯತೆಗಳಿದ್ರೆ ಅದಕ್ಕೆ ಗುಟ್ಟ ಮಾಡಿ ನಿಲ್ಲಿಸಿ ಕಟ್ಟಬೇಕು ಅದಕ್ಕೆ. ಒಂದು ಕಣ್ಣಿನ ಕಬ್ಬಿನ ಒಂದು ಅನುಕೂಲ ಏನಂದರೆ ಆ ಕಬ್ಬನ್ನು ಮೇಲ್ಮುಖವಾಗಿ ನಡಲಿಕ್ಕೆ ಸಾಧ್ಯ. ಆದರೆ ನಾವು ಗಳನ ಹಾಕಿದ್ವಿ ಅಂದರೆ ಒಂದು ಕಣ್ಣು ಆ ಕಡೆ ಹೋಗುತ್ತೋ ಒಂದು ಕಣ್ಣು ಈ ಕಡೆ ಬರುತ್ತೆ, ಹಾಗಾಗಿ ಅಡ್ಡಡ್ಡ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಮತ್ತೆ ಒಂದು ಕಣ್ಣಿನ ಕಬ್ಬನ್ನು ಆಯ್ಕೆ ಮಾಡ್ಕೊಳ್ಳೋ ಕೂಡ ಆರೋಗ್ಯಪೂರ್ಣವಾಗಿರಬೇಕು, ದಪ್ಪವಾಗಿರಬೇಕು, ಮತ್ತೆ ಒಂದು ಸ್ವಲ್ಪ ಅಂತರ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಇವೆಲ್ಲ ಅನುಕೂಲಗಳು ಅಲ್ಲಿ ಬರ್ತವೆ. ಹೌದು, ಒಳ್ಳೆಯದು ಆದಿತ್ಯ ಹೆಗಡೆ ಅವರೇ, ಇಷ್ಟೆಲ್ಲ

ಪ್ರಥಮೇ ಭವ ದಯ ಕೋ ದಯ ಚಾ ಗುರು ಬಜೆ ಗುರು ಬಜೆ